ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಮೀರಜಿನ ಸಿದ್ದಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ದಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 02232211601 ಆರ್ ಲಾಗ್ ಆನ್ ಟು www.cancermiraj.com. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಅರಣ್ಯ ಪ್ರೇರಕ, ಪರಿಸರ ಪ್ರೇಮಿ ಹಿರೇಹೊನ್ನಳ್ಳಿಯ ಜಯವಂತ್ ಬಾಂಬುಲೆ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ಶರಣಬಸವ ಚೋಳೇನ್. ಆತ್ಮೀಯ ಕೇಳಿದ್ರೆ, ರೈತ ಬಾಂಧವರೇ, ಸಾಲಮರದ ತಿಮ್ಮಕ್ಕ ಯಾರಿಗೆ ಗೊತ್ತಿಲ್ಲ? ಸಾಲಮರದ ತಿಮ್ಮಕ್ಕ ಅಂತಂದರೆ ಸಾವಿರಾರು ಲಕ್ಷಾಂತರ ಒಂದು ಮರಗಳಿಗೆ ಜೀವ ತುಂಬಿದಂತಕ್ಕೆ, ಸಾಕಷ್ಟು ಸಸಿಗಳನ್ನು ನೆಟ್ಟು ಇವತ್ತು ಹೆಮ್ಮರವಾಗಿ ಬೆಳೆದಿರೋದನ್ನು ನೋಡಿ ಇಡೀ ನಾಡು ಸಾಲಮರದ ತಿಮ್ಮಕ್ಕನ ಹೆಸರನ್ನು ಕೊಂಡಾಡ್ತಾ ಇದೆ. ನಮ್ಮ ಭಾಗದೊಳಗೆ, ಕಲಘಟಗಿ ಭಾಗದೊಳಗೆ ಅಂಥ ಒಬ್ಬರು ಇದ್ದಾರೆ, ಹೀರೋ ಜಯವಂತ ಬಾಂಬುಲೆಯವರು. ಅವರು ಅರಣ್ಯ ಪ್ರೇರಕರಾಗಿ ಸಾಮಾಜಿಕ ಅರಣ್ಯ ಬೆಳೆಸೋದರ ನಿಮಿತ್ತವಾಗಿ ಕಲಘಟಗಿ ತಾಲೂಕಿನೊಳಗೆ, ಕಲಘಟಗಿ ಸುತ್ತಮುತ್ತ ಅರಣ್ಯ ಅಭಿವೃದ್ಧಿ ದಿಸೆಯೊಳಗೆ ಅರಣ್ಯ ಅಧಿಕಾರಿಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಜಯವಂತ ಬಾಂಬುಲೆಯವರು, ಅರಣ್ಯ ಪ್ರೇರಕರಾಗಿ ಅಂದ್ರೆ ಏನ್ರಿ? ತುಂಬಾ ಕಡಿಮೆ ಸಂಬಳ ಇರ್ತದೆ, 250 ರೂಪಾಯಿ ಚಿಕ್ಕ ಕಾಸು. ಆ ಕಾಸಿಗೋಸ್ಕರ ನಾವು ಕೆಲಸ ಮಾಡಬೇಕು ಅಂದ್ರೆ ಆಗುದಿಲ್ಲ. ಅವರು ತನ್ಮಯರಾಗಿ ಒಂದು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಅಂತ ಹೇಳಿ ವಿಚಾರ ಮಾಡಿದ್ರಿಂದನೇ ಇದರೊಳಗೆ ಸುಮಾರು ವರ್ಷಗಳಿಂದ ತಮ್ಮ ಜೀವವನ್ನ ಸವಿಸಿದ್ದಾರೆ. ಸಾಮಾಜಿಕ ಅರಣ್ಯ ಸಂಪತ್ತು ನಳನಳಿಸಲಿಕ್ಕೆ ಕಾರಣರಾಗಿದ್ದಾರೆ. ರೈತ ಬಾಂಧವರೇ, ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ನಮ್ಮ ಜಯವಂತ ಬಾಂಬುಲೆ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಜಯವಂತ ಬಾಂಬುಲೆ ಅವರೇ. ನಮಸ್ಕಾರ ಸರ್, ನಿಮಗೆ ಸ್ವಾಗತ. ಪ್ರಪ್ರಥಮವಾಗಿ ನಿಮಗೆ ಅಭಿನಂದನೆಗಳು ಸಲ್ಲಿಸಬೇಕು, ಯಾಕಂದ್ರೆ ಅರಣ್ಯ ಪ್ರೇರಕರಾಗಿ ನೀವು ಸೇರಿಕೊಂಡು ಪ್ರತಿಯೊಬ್ಬರಿಗೂ ಪ್ರೇರಕರಾಗಿದ್ದೀರಿ ಇವತ್ತು. ಅಂದ್ರೆ ಆ ಭಾಗದೊಳಗ ಜಯವಂತ ಅಂತಂದ್ರೆ ತುಂಬಾ ಜನಪ್ರಿಯ ಹೆಸರು. ಅಂದ್ರೆ ಯಾವುದೇ ಕೆಲಸವನ್ನು ತನ್ಮಯವಾಗಿ ಮಾಡಿದಾಗ, ಒಂದು ಮಾಡಲೇಬೇಕು ಅಂತ ಹಠಾತ್ ತೊಟ್ಟು ಮಾಡಿದಾಗ ಯಶಸ್ಸು ಖಂಡಿತವಾಗಿ ಸಿಗ್ತದೆ. ನೀವೇ ನಮ್ಮ ಮುಂದೆ ಇರುವಂತ ಉದಾಹರಣೆ. ಜಯವಂತ ಬಾಂಬುಲೆಯವರೇ, ಈ ಪರಿಸರದ ಬಗ್ಗೆ, ಈ ಗಿಡಗಳ ಒಂದು ಬೆಳವಣಿಗೆ ಬಗ್ಗೆ ನಿಮಗೆ ಆಸಕ್ತಿ ಯಾವಾಗಿಂದ ಶುರುವಾಯಿತು? ನಮಗೆ ಸುಮಾರು 1980 ಈ ಗಿಡಗಳನ್ನು ಜನ ಕಡಿಯೋದನ್ನು ನೋಡಿ ಬೇಜಾರಾಗಿ ಗಿಡಗಳನ್ನು ಬೆಳೆಸಬೇಕು ಅನ್ನೋಂಥ ಒಂದು ವಿಚಾರಗಳು ಬಂತು. ಆದ ಕಾರಣ ನಾವು ಇಲಾಖೆಗೆ ಹೋಗಿ ಸಸಿಗಳನ್ನು ತೆಗೆದುಕೊಂಡು ಬಂದು ನಮ್ಮ ಸ್ವಂತ ಜಮೀನಲ್ಲಿ ನಾವು ಹಚ್ಚಿ ನಾವು ಬೆಳೆಸಬೇಕು, ಆ ನಂತರ ಜನರಿಗೆ ಹೇಳಿದ್ರೆ ಅವ್ರು ಕೇಳ್ತಾರೆ ಅನ್ನೋಂಥ ಒಂದು ವಿಚಾರ ನಮ್ಮಲ್ಲಿ ಬಂತು. ಅವಾಗ ಏನು ಮಾಡೋದಪ್ಪ ಅಂಥೇಳಿ ಅರಣ್ಯ ಇಲಾಖೆಗೆ ಹೋಗಿ ಕೆಲಸ ಕೇಳಿದ್ವಿ ನಾವು. 1985 ಏಪ್ರಿಲ್ ತಿಂಗಳಲ್ಲಿ ನಮಗೊಂದು ಪೇಪರ್ನಲ್ಲಿ ನ್ಯೂಸ್ ಬಂತ್ರಿ, ಮೋಟಿವೇಟರ್ ಬೇಕಾಗಿದ್ದಾರೆ ಅಂತ ಹೇಳಿ. ಮೋಟಿವೇಟರ್ ಬೇಕಾಗಿದ್ದಾರೆ ಅಂದ್ಕೊಂಡು ನಾನು ಅವಾಗ ಕೇವಲ 25 ಪೈಸೆಗೆ ಒಂದು ಹಾಳೆ ರೀ, 50 ಪೈಸೆಗೆ ಒಂದು ಕವರ್, ಆ ಕವರ್ ಅನ್ನು ತೆಗೆದುಕೊಂಡು ನನಗೆ ತಿಳಿದ ಪ್ರಕಾರ ಮಾನ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಧಾರವಾಡ ಇವರಿಗೆ ಒಂದು ನಂದು ವಿನಂತಿ ಬರದೆ, ನನಗೆ ಅರಣ್ಯ ಪ್ರೇರಕನಾಗಿ ನೀವು ಕೆಲಸಕ್ಕೆ ತೆಗೆದುಕೊಂಡಲ್ಲಿ ನಾನು ಲಕ್ಷಗಟ್ಟಲೆ ಸಸಿಗಳನ್ನ ಬೆಳೆಸಬೇಕು ಅನ್ನೋಂತಹ ವಿಚಾರ ನಾನು ಹೊಂದಿಕೊಂಡಿದ್ದೇನೆ, ಅದಕ್ಕೊಳ್ಳೋಣ ತಾವು ನಮ್ಮನ್ನು ಆಯ್ಕೆ ಮಾಡಿಕೊಂಡಲ್ಲಿ ನಾನು ನನ್ನ ದೇಶ ಸೇವೆಗೆ ನನ್ನ ದೇಹ ಮುಡಿಪಾಗಿಡ್ತೀನಿ ಅಂತ ನಾನು ಅವರನ್ನು ಕೇಳಿಕೊಂಡು ಒಂದು ಮನವಿ ಬರೆದೆ. ಅದು ಒಂದು 15 ದಿವಸಕ್ಕೆ ನಮ್ಗೆ ಇಂಟರ್ವ್ಯೂ ಬಂತ್ರಿ. ಇಂಟರ್ವ್ಯೂ ಕಾರ್ಡ್ ನಂಬರ್ 99. ಯಾಕೆ ಬಂತು 99? ಲಕ್ಕಿ ನಂಬರು, ಏನೋ ಕೆಲಸ ಸಿಗ್ಬೋದು ಅನ್ನೋ ವಿಚಾರ ಮೇಲೆ ಸಂದರ್ಶನಕ್ಕೆ ಹಾಜರಾದ್ವಿ. ಅವಾಗ ಬಹಳ ಕಠಿಣವಾದ ನಿಯಮಗಳ ಮೇಲೆ ಅವ್ರು ನಮ್ಮ ನೇಮಕ ಮಾಡಿಕೊಂಡ್ರು. 2500 ಜನರನ್ನ ಅರಣ್ಯ ಪ್ರೇರಕನಾಗಿ ನೇಮಕ ಮಾಡುವಾಗ ಕೇವಲ ಗೌರವ ಧನ ನಿಮಗೆ 250 ರೂಪಾಯಿ ಕೊಡ್ತೇವೆ, ಮಾಡ್ತೇನಪ್ಪ ಅಂತ ಕೇಳಿದ್ರು ಅವರು. ಆಯ್ತು ಸರ್ ಮಾಡ್ತೀನಿ ಅಂತ ಹೇಳಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. 85 ಕಿಸಾನ್ ನರ್ಸರಿ ಅಂತ ಪ್ರಥಮ ಕೊಟ್ಟರು ನಮ್ಗೆ. ಕಿಸಾನ್ ನರ್ಸರಿ ಒಳಗೆ ಪ್ರಭುಲಿಂಗ್ ಬಡಿಗೇರ್ ಅಂತ ನಮ್ಮ ಹಿರಿಯನಹಳ್ಳಿ ಅವರು, ಶಾಂತಪ್ಪ ತಟ್ಟಿಮನಿ ಅಂತ ಹೇಳಿ, ಅನಂತರ ದುಮ್ಮಾಡದಲ್ಲಿ ಗಂಗಪ್ಪ ಚೆಂಡನವರು, ಹನುಮಂತಪ್ಪ ಬಡ್ಲಿ, ಹಿಂಗೆ ಮುಂತಾದ ಅನೇಕ ರೈತರು ಕಿಸಾನ್ ನರ್ಸರಿ ಮಾಡ್ಲಿಕ್ಕೆ ತಯಾರಾದರು. ಅವರಿಗೆ ನಾವು ಸಸಿಗಳನ್ನು ಬೆಳೆಸುವಲ್ಲಿ ಹೆಚ್ಚು ಮಾಹಿತಿ ಕೊಟ್ಟು ಸಸಿಗಳನ್ನು ಬೆಳೆಸಿ ರೈತರಿಗೆ ಉಚಿತ ಅಥವಾ ಸಸಿಗಳನ್ನ ಹಳ್ಳಿ ಹಳ್ಳಿ ಒಳಗೆ ಹಂಚಿದ್ವಿ. ಯಾರು ಎಷ್ಟು ಕೇಳ್ತಾರೆ ಅಷ್ಟು ಕೊಡ್ತಿದ್ವಿ. ಈಗ ಲಿಮಿಟ್ ಮಾಡಿದ್ವಿ. ಲಿಮಿಟ್ ಯಾಕೆ ಮಾಡಿದ್ವಿ ಅಂತಂದ್ರೆ ಉಚಿತವಾಗಿ ಕೊಟ್ಟದ್ದು ಅದು ಸದುಪಯೋಗ ಮಾಡ್ಕೊಳ್ಳೋದಿಲ್ಲ, ದುರುಪಯೋಗ ಮಾಡ್ಕೋತಾರೆ ಜನ. 8-12 ಸೈಜಿನ ಸಸಿಗಳಿಗೆ 3 ರೂಪಾಯಿ, 6-9 ಸೈಜಿನ ಸಸಿಗಳಿಗೆ 1 ರೂಪಾಯಿ ಅಂತ ಸಸಿಗಳನ್ನು ವಿತರಣೆ ಮಾಡ್ಲಿಕ್ಕೆ. ಆದ್ರೆ ತದನಂತರ 2012 ಕೃಷಿ ಅರಣ್ಯ ಪ್ರೋತ್ಸಾಹ ಧನ ಯೋಜನೆ ಅಂತ ಬಂತು. ನಾನು 28 ಗ್ರಾಮ ಪಂಚಾಯತಿ ಸಂಚಾರ ಮಾಡಿ ಬರೀ ಬರಿಗಾಲಲ್ಲಿ ನಡ್ಕೊಂತ್ರ ಹೋಗಿದ್ದೇನೆ ರೀ. 85 90 ಒಂದು ಸೈಕಲ್ ತಗೊಂಡು ಅಡ್ಡಾಡ್ಕೊಂತ ಹೋದೆ. 28 ಗ್ರಾಮ ಪಂಚಾಯತಿ, 85 ಹಳ್ಳಿಗಳು, ಪ್ರತಿಯೊಂದು ಹಳ್ಳಿ ಹಳ್ಳಿ ಒಳಗೆ ಪ್ರತಿಯೊಬ್ಬ ರೈತರ ಮನೆ ಮನೆ ಬಾಗಿಲಿಗೆ ಹೋಗಿ ನಾನು ಅರಣ್ಯ ಇಲಾಖೆ ಪ್ರಚಾರವನ್ನು ಮಾಡ್ತಾ ಇದ್ದೀನಿ. ಅದರಿಂದ ಸಾವಿರಾರು ಜನರು ಲಕ್ಷಾಂತರ ಗಟ್ಟಲೆ ಸಸಿಗಳನ್ನು ಬೆಳೆಸಿದ್ದಾರೆ. ಅದರ ಪ್ರತಿಫಲವಾಗಿ ಆ ರೈತರು ಪ್ರತಿಫಲ ಬೆಳೆಸಿದ್ದನ್ನ ಮಾಧ್ಯಮದವರು ಪಬ್ಲಿಕ್ ಟಿವಿ ಒಳಗೆ ಪರಿಚಯ ಮಾಡಿಕೊಟ್ರು. ಜಯವಂತ ಬಾಂಬುಲಿ ಅವರ, ಸಾಲಮರದ ತಿಮ್ಮಕ್ಕ ಹೇಗೆ ಹೆಸರು ಗಳಿಸಿದ್ದಾರೆ, ಹಾಗೆ ನೀವು ಈ ಭಾಗದೊಳಗೆ ಸಾಲಮರದ ತಿಮ್ಮಪ್ಪ ಅಂತ ಎಷ್ಟೋ ಜನ ಅಂತಿದ್ದಾರೆ ಅಲ್ಲ. ಮುಖ್ಯವಾಗಿ ನೀವು ಈ ಕಲಘಟಗಿ ತಾಲೂಕು ಹಿರೇಹೊನ್ನಳ್ಳಿ ಅವರಲ್ಲ, ಆ ಒಂದು ಗ್ರಾಮೀಣ ಭಾಗದಲ್ಲಿ ಇದ್ಕೊಂಡು ನೀವು ಒಂದು ಒಂದೇನಾದ್ರು ಮಾಡಬೇಕು, ಸಾಮಾಜಿಕವಾಗಿ ನಾವು ಕೆಲಸ ಮಾಡಬೇಕು ಅಂತ ಅನ್ಕೊಂಡ್ರಿ. ಈಗ ಸಾಮಾಜಿಕ ಅರಣ್ಯ ಬೆಳೆಸುವ ನಿಟ್ಟಿನೊಳಗೆ ರೈತರಿಗೆ ಹೆಂಗೆ ಸಹಾಯ ಆಗುತ್ತೆ, ಹೇಗೆ ಸಹಾಯ ಆಗ್ತದೆ ಅಂತ ನೀವು ಕಂಡ್ಕೊಂಡಿರಿ? ರೈತರಿಗೆ ಸಸಿಗಳನ್ನು ಉಚಿತವಾಗಿ ನಾವು ಕೊಟ್ಟು ನೋಡಿದ್ದೀವಿ, ಮಾರಾಟಕ್ಕೂ ಕೊಟ್ಟು ನೋಡಿದ್ದೇವೆ. ಮಾರಾಟಕ್ಕೆ ಕೊಟ್ಟಾಗ ರೈತರು ಹೆಚ್ಚು ಪ್ರಯೋಜನ ಮಾಡ್ಕೊಂಡ್ರಿ. ಉತ್ತಮವಾದ ಪರಿಸರ, ಉತ್ತಮವಾದ ನಮಗೆ ಹವಾದ ಸಿಗಬೇಕು, ಉತ್ತಮವಾದ ಗಿಡದಿಂದ ಅನೇಕ ವಿವಿಧ ಉಪಯೋಗಗಳು ನಮಗೆ ದೊರಕಬೇಕು ಅನ್ನೋ ಒಂದು ಪ್ರತಿಯೊಬ್ಬ ರೈತನಲ್ಲಿ ಬರಬೇಕು. ಆ ಉದ್ದೇಶದಿಂದ ನಾನು ಪ್ರತಿಯೊಂದು ಶಾಲೆಗಳಿಗೆ ಹೋಗಿ ಪರಿಸರ ಜಾಗೃತಿ ಅರಿವು ಅನ್ನುವಂಥ ಕಾರ್ಯಕ್ರಮ ನನ್ನ ಸ್ವಂತ ಖರ್ಚಿನಲ್ಲಿ ನಾನು ಮಾಡ್ತಾ ಇದ್ದೇನೆ. ಇದಕ್ಕೆ ನನ್ನ ತಂದೆಯವರ ಪ್ರೇರಣೆ. ನಮ್ಮ ತಂದೆಯವರು ಸ್ವಾತಂತ್ರ್ಯ ಯೋಧರು, ಲಕ್ಷ್ಮಣರಾವ್ ಬಾಂಬುಲೆ ಅಂತೇಳಿ. ಅವರು 75 ಅವರು ತೀರ್ಕೊಂಡ್ರು. ಆ ಸಮಯದಲ್ಲಿ ಅವ್ರು ಹೇಳಿದ್ರು, ದೇಶಕ್ಕಾಗಿ ನೀನೇನಾದರೂ ಮಾಡು, ನಾನು ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದೇನೆ, ಇನ್ನು ಮುಂದೆ ನೀನು ದೇಶಕ್ಕಾಗಿ ಏನಾದರೂ ಮಾಡು ಅಂತ ಅವರ ತಂದೆಯವರು ಹೇಳಿದ ಪ್ರಕಾರ ನಾನು ಕೂಡ ಈ ದೇಶಕ್ಕೆ ಉಸಿರು ಕೊಡುವಂತಹ ವಿಚಾರ, ಗಿಡ ಹಚ್ಚುವುದು ಒಂದು ಪುಣ್ಯದ ಕೆಲಸ ಅಂತ ತಿಳ್ಕೊಂಡು ಆ ಕೆಲಸವನ್ನು ನಾನು ತಗೊಂಡೆ. ದುರದೃಷ್ಟ ವಶಾತ್ 36 ನಾವು ಸೇವೆ ಮಾಡಿದ್ರು, ಸರ್ಕಾರ ನಮ್ಮ ಕಡೆ ಗಣನ ತೆಗೆದುಕೊಳ್ಳಲಿಲ್ಲ, ನಮ್ಮ ನೌಕರಿ ಕಾಯಂಗೊಳ್ಳಲಿಲ್ಲ. ಆದರೂ ನಾನು ಬೇಜಾರು ಮಾಡಿಕೊಳ್ಳಲಿಲ್ಲ. 36 ನಾವು ಅರಣ್ಯ ಇಲಾಖೆಗೆ ನನ್ನ ದೇಹ ಮುಡುಪಾಗಿಟ್ಟು ಕೆಲಸ ಮಾಡಿದ್ದೇನೆ ಅಂದ್ರೆ ನನ್ನ ಆತ್ಮತೃಪ್ತಿಗಾಗಿ. ಅದಕ್ಕೋಸ್ಕರ ಈಗ ಪರಿಸರ ಜಾಗೃತಿ ಅರಿವು ಅನ್ನುವಂಥ ಕಾರ್ಯಕ್ರಮ ಪ್ರತಿ ಶಾಲೆಗಳಿಗೆ ಹೋಗಿ ಕಾರ್ಯಕ್ರಮ ಮಾಡಿ ಆ ಹುಡುಗರು ನನ್ನ ಬಗ್ಗೆ ಏನ್ ತಿಳ್ಕೊಂಡ್ರು, ಪರಿಸರದ ಬಗ್ಗೆ ಏನ್ ತಿಳ್ಕೊಂಡ್ರು ಅನ್ನೋದು ತಿಳ್ಕೊಳ್ಳಿಕ್ಕೆ ನಾನು ರಸಪ್ರಶ್ನೆ ಅನ್ನುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ. ಹುಡುಗರಿಗೆ ಪೆನ್, ಅಂಕ್ಲಿಪ್, ಪುಸ್ತಕ ಇವನ್ನೆಲ್ಲ ಉಚಿತವಾಗಿ ಒಂದ್ 10 ಹುಡುಗರಿಗೆ ಮಾತ್ರ ಕೊಡೋದು, ಅವೇ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂತ ತಿಳ್ಕೊಳ್ರಿ ಅಂತ ಹೇಳಿ ಶಿಕ್ಷಕರಿಗೆ ಹೇಳ್ತಾ ಇದ್ದೇನೆ. ಜಯವಂತ ಬಾಂಬಲೆ ಅವರೇ, ಅರಿವೇ ಗುರು ಅಂತಾರೆ. ನಮಗೆ ಅರಿವಾತಂದ್ರೆ ಮತ್ತೆ ಯಾವ ಗುರು ಬೇಕಾಗಿಲ್ಲ. ಆ ಅರಿವನ್ನು ನಾವು ಮಾಡಿಕೊಳ್ಳೋ ದೃಷ್ಟಿಯಿಂದ ನಿಮ್ಮಂತ ಪ್ರೇರಕರು ಬೇಕಾಗ್ತದೆ. ಈಗ ಬೇಸಿಗೆಯೊಳಗೆ ನೋಡ್ತೀವಿ, ಒಂದು ದೊಡ್ಡದೊಂದು ಆಲದ ಮರ ಹೊಲಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಿಸಿಲು ತಡ್ಕೊಳಕ್ ಆಗ್ತಾ ಇಲ್ಲ, ಆ ಕಡೆ ಕುರಿಗಳಿದೆ, ಆ ಬಾಜು ಇರದಂತ ಒಂದು ಈ ಬದುವಿನ ದಾಟಿ ಆ ಕಡೆ ಒಂದು ದೊಡ್ಡ ಆಲದ ಮರ ಇರ್ತದೆ, ಎಲ್ಲ ಬಂದು ಅಲ್ಲಿ ನೆಲ್ಲಿಗಾಯಿ ಕಾಯ್ದುಕೊಂಡು ಕೂತಿರ್ತಾರೆ ಆಶ್ರಯ ಪಡಿಕೆ. ಹಾ, ಆದ್ರೆ ಏನ್ ಮಾಡ್ತಾರೆ ನಮ್ಮ ರೈತ ಬಾಂಧವರು, ತಮ್ಮ ಹೊಲದಲ್ಲಿ ಇರುವಂತ ಗಿಡಗಳನ್ನ ಕಡದಾಕ್ತಾರೆ. ಕೊನೆಗೆ ಈ ದೊಡ್ಡ ಆಲದ ಮರ ಹೊರಗಡೆ ಎಲ್ಲಿದ್ರು ಪರವಾಗಿಲ್ಲ, ಆಶ್ರಯಿಸುವ ಪರಿಸ್ಥಿತಿ ಬರ್ತದೆ. ಅಂದ್ರೆ ಇದೊಂದು ಉದಾಹರಣೆ. ಇವತ್ತು ನಮ್ಮ ರೈತ ಬಾಂಧವರಿಗೆ ಆಯ್ತು, ಸಾಕಷ್ಟು ಜನರಿಗೆ ಒಂದು ಗಿಡ ಬೆಳೆಯೋದ್ರಿಂದ, ಒಂದು ಗಿಡದಿಂದ ಏನು ಪ್ರಯೋಜನ, ಆತರ ಒಂದು ಜಾಗೃತಿ ಇಲ್ಲ. ಅಂದ್ರೆ ನೀವು ಹೇಗೆ ಬದುವಿನ ಗುಂಟ ಹೊಲದಾಗ ನೀವು ಗಿಡ ಹಾಕಿದಾಗ ಹೇಗೆ ಅಂತರ್ಜಲವನ್ನು ಸಂಗ್ರಹ ಮಾಡಬಹುದು? ಸ್ವಯಂ ರೈತರಿದ್ದೀರಿ, ನಿಮ್ಮ ಹೊಲದಲ್ಲಿ ಏನಾದ್ರು ಗಿಡಗಳದಾವ್ರಿ? 30 ಗಿಡಗಳನ್ನು ನಾವು ಬೆಳೆಸಿದ್ದೇವೆ, ಸಾಗುವಾನಿ ಗಿಡಗಳನ್ನು ಬೆಳೆಸಿದ್ದೇವೆ ಸರ್. ಚೆನ್ನಾಗಿ ಬೆಳೆದಿದೆ. ಒಂದು 10 ಮಾವಿನ ಗಿಡ ಇದೆ, ಒಂದು 10 ಚಿಕ್ಕ ಗಿಡ ಇದೆ. ಅದ್ರ ತೋಟದ ಸುತ್ತಲೂ ಹಚ್ಚಿಕೊಂಡಿದ್ದೇವೆ. ನನ್ನಂತೆ ಅನೇಕ ರೈತರು ಕೂಡ ಸಸಿಗಳನ್ನು ಹಚ್ಚಿಕೊಳ್ಳಿಕ್ಕೆ ಪ್ರೇರಣೆ ಕೊಟ್ಟಿರೋದ್ರಿಂದ ನಮ್ಮ ಹಿರಿಯನಹಳ್ಳಿ ಒಳಗೆ ಮಹಾದೇವಪ್ಪ ಓಲಿಕಾರ್ ಅಂತೇಳಿ, ಸಹದೇವಪ್ಪ ದನಿಗೊಂಡ ಅಂತೇಳಿ, ಮಹಾದೇವಪ್ಪ ರಾಮನಾಳ್ ಅಂತ, ಚನ್ನಬಸಪ್ಪ ರಾಮನಾಳ್ ಅಂತೇಳಿ ಅನೇಕ ರೈತರು ಸಾಕಷ್ಟು ಸಸಿಗಳನ್ನ ಹಚ್ಕೊಂಡಿದ್ದಾರೆ. ಈರಪ್ಪ ದನಿಗೊಂಡ ಅಂತ ಮಿಲಿಟರಿ ಒಳಗೆ ಹೋಗಿ ಸೇರ್ಕೊಂಡು ಆ ಒಂದಿಷ್ಟು ವರ್ಷ ಸರ್ವಿಸ್ ಮಾಡಿದ್ರೆ ಅವನಿಗೂ ಕೂಡ ಅವೊಂದು 500 ಸಸಿಗಳನ್ನ ಹಚ್ಚಿದ್ದಾನೆ. ಅನಂತರ ಚನ್ನಪ್ಪ ರಾಮನಾಳ್ ಅಂತೇಳಿ ಅವರೊಂದು 5,000 ಸಸಿಗಳನ್ನ ಹಚ್ಕೊಂಡಿದ್ದಾರೆ. ನಮ್ಮೂರಲ್ಲೇ ಇದೆ. ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಊಗಿನಕೇರಿ ಗ್ರಾಮ, ಸಂಗೇದೇವರಕೊಪ್ಪ, ಮಡಿಕೆ ಹೊನ್ನಳ್ಳಿ, ದಾಸ್ತಿಕಪ್ಪ, ಅನೇಕ ಹಳ್ಳಿಯೊಳಗೆ ನಾವು ಅಂದ್ರೆ ಅವ್ರಿಗೆ ಪಂಚಪ್ರಾಣ. ಯಾಕಂದ್ರೆ ಅರಣ್ಯ ಇಲಾಖೆಯಿಂದ ಮಾಹಿತಿ ಹೇಳೋರು ಅಂದ್ರೆ ಅರಣ್ಯ ಪ್ರೇರಕರು ಅನ್ನೋದು ಜನರಲ್ಲಿ ಮನದಟ್ಟ ಆಗ್ಬಿಟ್ಟಿದ್ರಿ. ಅದಕ್ಕೋಸ್ಕರ ನಾವು ಖುಷಿಯಾಗ್ಬಿಟ್ಟಿದೀವಿ. ಸರ್ಕಾರ ಕೊಡೋದೆ ನಮಗೆ ಈಗ ಕೇವಲ 9,500 to 11,000 ರೂಪಾಯಿ ಕೊನೆಗೊಳ್ತೆ ನಮ್ಮ ವೇತನ. ಆದ್ರೂ ಕೂಡ ನಾವು ನೆಮ್ಮದಿಯಿಂದ ಜೀವನ ನಡೆಸ್ಬೇಕಾರ ಈ ಗಿಡಗಳನ್ನ ಹಚ್ಚಿದ್ರೆ ನಮಗೆ ಮುಂದೆ ಒಂದು ಒಳ್ಳೆ ಭವಿಷ್ಯ ಐತಿ. ಸಾಕಿದ ಮಗ ನಮ್ ಕೈ ಕೊಡ್ಬೋದ್ರಿ, ಆದ್ರೆ ಸಾಕಿದ ಗಿಡ ನಮ್ಮನ್ನ ಕೈ ಬಿಡೋದಿಲ್ಲ. ಅದಕ್ಕೆ ಎಲ್ಲರೂ ನಿಮ್ ಕೈ ಮುಗಿದು ಹೇಳ್ತೀನಿ, ರೈತ ಬಾಂಧವರು ಸಸಿಗಳನ್ನ ಹಚ್ಕೊಳ್ರಿ, ಸಸಿಗಳನ್ನ ಹಚ್ಕೊಳ್ರಿ ಅಂತ ಹೇಳಿ ಹುಡುಗರಿಗೆ ಪ್ರಾಣಿ ಪಕ್ಷಿಗಳ ಮುಖಾಂತರ ಮಿಮಿಕ್ರಿ ಮಾಡಿ ಹೇಳ್ತೀನಿ ಸರ್. ಅದು ಒಂದು ಕಾಗೆ ಐತಿ, ಆ ಕಾಗೆ ಏನ್ ಮಾಡತ್ತ ಅಂತಂದ್ರೆ ಅದಕ್ಕೆ ನಾನು ದಾಸೋಹ ಪಕ್ಷಿ ಅಂತ ಹಿಂದೆ ಹಿರಿಯರು ಹೇಳ್ರಿ. ಅದಕ್ಕೆ ಒಂದು ಅಗಳ ಅನ್ನವನ್ನು ಹಾಕಿದಾಗ ಆ ಕಾಗೆ ಒಂದೇ ಬಂದು ಪ್ರಸಾದ ಸ್ವೀಕಾರ ಮಾಡೋದಿಲ್ಲ. ಅನೇಕ ಕಾಗೆಗಳನ್ನು ಅಂತ ಕರೆದು ಆ ಒಂದು ಅಗಳ ಅನ್ನ ಸಹಿತ ಬೆಳೆದಂಗೆ ಪ್ರಸಾದ ಸ್ವೀಕಾರ ಮಾಡ್ತತಿ. ಅದಕ್ಕೆ ಹುಡುಗರ ಶಾಲೆ ಹುಡುಗರ ತಂದೆ ತಾಯಿಗಳೇ, ಈ ಕಾಗೆ ಗುಣಧರ್ಮ ನೀವು ನಿಮ್ಮಲ್ಲಿ ಅಳವಡಿಸ್ಕೋರಿ ಅಂತ ಹೇಳ್ತೇವೆ. ಮತ್ತು ಈಗ ನಾವು ಸಣ್ಣ ಮಕ್ಕಳು ಭೂಮಿ ತಾಯಿಗೆ ಬರ್ಬೇಕು ಹೆಂಗೆ ಬರ್ತಾರೆ, ಅಂಥೇಳಿ ಅವ ಅದ್ಕೊಂತ ಭೂಮಿ ತಾಯಿಗೆ ಜೋಡು ನಮಸ್ಕಾರ ಮಾಡ್ಕೊಂಡು ಬರ್ತಾವ್ರಿ. ಅದಕ್ಕೆ ನಾವು ನೀವು ಕೂಡ ಎದ್ದ ಕೂಡಲೇ ಭೂಮಿ ತಾಯಿಗೆ ಪ್ರಪ್ರಥಮ ನಮ್ಮ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಅಂಥೇಳಿ ಶಾಲಾ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ. ತದನಂತರ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿ ಮಾಡ್ತಾ ಹುಡುಗರು ಇಲ್ಲ ಅನ್ನಂಗಿಲ್ರಿ, ಆದ್ರೆ ಅವು ಎಲ್ಲೆಲ್ಲಿ ಅಡ್ಡಾಡಿ ಬಂದಿರ್ತಾವ ಅನ್ನೋದು ಆ ಗಣನೆಗೆ ಆ ಹುಡುಗರಿಗೆ ಬರ್ತಿರ್ದಲ್ಲ. ಅದಕ್ಕೆ ಉದಾಹರಣೆ ಒಂದು ಸಣ್ಣ ನಾಯಕನ್ನಿ ಇದು ಸಣ್ಣ ಕುಣಿ, ಇದ್ರ ಜೊತೆ ಅದು ತಾಯಿ ನೋಡ್ತೈತಿ ನನ್ನ ಮಗಳನ್ನ ಯಾಕೆ ಯಾಕೆ ತಗೊಂಡಿ ಅಂತ ಹೇಳಿ ಅದೇ ಮಾಡ್ತೈತಿ ಮಾಡ್ತದೆ. ಅದನ್ನ ನೋಡಿ ತಂದೆ ಅನ್ನುವಂಥ ನಾಯಿ ಬರ್ತದೆ, ಅದೇನು ಮಾಡ್ತದೆ ಅಂತಂದ್ರೆ ನನ್ನ ಹೆಂಡತಿ ನನ್ನ ಮಗನ ನೀ ಯಾಕೆ ತಗೊಂಡಿ ಅಂತ ಹೇಳಿದೆ ಅಂತ ಒದ್ರಿ ತನ್ನ ವರ್ತನೆ ತೋರ್ಸಿದೆ. ನಾನು ನಾಯಿನ ಯಾಕೆ ತಗೊಂಡೆ ಅಂದ್ರೆ ನಾಯಿ ನಿಷ್ಠೆಗೆ ಹೆಸರಾದದ್ದು. ಜಯವಂತ ಬಾಂಬಲೆ ಅವರೇ, ಅಂದ್ರೆ ನೀವು ಮನೋಜ್ಞವಾಗಿ ಮೈಮಿಕ್ರಿಗಳ ಮೂಲಕ ನಮ್ಮ ಮಕ್ಕಳಿಗೆ ಆಯ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆ ಮಾಹಿತಿ ನೀಡಲಿಕ್ಕೆ ಇಷ್ಟಪಡ್ತೀರ. ಅಂದ್ರೆ ಜಾಗೃತಿ ಜನಜಾಗೃತಿ ಆಗೋದು ಬಹಳ ಮುಖ್ಯ ಅದ. ಆ ನಿಟ್ಟಿನೊಳಗೆ ನೀವು ಬಹಳ ಪ್ರಯತ್ನ ಮಾಡ್ತೀರ. ಸ್ವಾಗತಾರ್ಹ ವಿಚಾರ, ಹೊಲಗಳಲ್ಲಿ ಬದುಗುಂಟ ಗಿಡ ಹಚ್ಚಿದಾಗ ನಮ್ಮ ಅಂತರ್ಜಲ ಕಾಪಾಡ್ತದ. ಈಗ ಎಷ್ಟೋ ಜನ ರೈತರು ಗಿಡಗಳನ್ನು ಕಡಿತಾರ, ನೀವು ಅವ್ರಿಗೆ ಏನ್ ಹೇಳ್ತೀರಿ ಅಂದ್ರೆ ಗಿಡಗಳನ್ನ ಕಡಿಬಾರ್ದು ಮತ್ತೆ ಹೆಚ್ಚು ಹೆಚ್ಚು ಗಿಡಗಳನ್ನು ಬೆಳೆಸ್ಬೇಕು ಅಂತ ಹೇಳ್ತಾರ ಹೇಗೆ? ಅದು ನಮ್ದು ಅರಣ್ಯ ಪ್ರೇರಕರ ಕರ್ತವ್ಯ. ಜೀವ ವೈವಿಧ್ಯ ಅನ್ನೋದ್ರಲ್ಲಿ ಪ್ರಾಣಿ ಪಕ್ಷಿಗಳ ಒಂದು ಸಂಕುಲನ ಉಳಿಯೋದಕ್ಕಾಗಿ ನಮ್ಗೆ ಉತ್ತಮವಾದ ಹವೆ ಸಿಗುವುದಕ್ಕಾಗಿ ಗಿಡಗಳನ್ನು ಹಚ್ಚಬೇಕು. ಗಿಡ ಯಾಕೆ ಹಚ್ಬೇಕು ಬಿಡೋಪ್ಪ, ಗಿಡ ಹಚ್ಚಿ ಏನು ಉಪಯೋಗ ನಮ್ಗೆ ಅನ್ನುವಂಥ ರೈತರು ಇರ್ತಾರೆ. ಅವ್ರಿಗೂ ಕೂಡ ಹೇಳ್ತೀವಿ, ಈಗ ನಿಮಗಾಗಿ ಅಲ್ಲ ನಿಮ್ಮ ಮುಂದಿನ ಪೀಳಿಗೆ ಉಳಿಬೇಕು. ಆ ಗಿಡ ಅಂದ್ರೆ ಏನು ಅಂತಂದ್ರೆ ಚಿತ್ರ ಬರೆದು ತೋರಿಸುವಂಥ ಪರಿಸ್ಥಿತಿ ಬರ್ತದೆ. ಅವಾಗ ನಾವು ನೀವು ಇರುವುದಿಲ್ಲ, ಮುಂದಿನ ಪೀಳಿಗೆಗೆ ಏನೇ ಉಸಿರಾಡೋಕ್ಕೆ ಕಷ್ಟ ಆಗಿ ಗಿಡಗಳನ್ನು ಹಚ್ಚಿ ಬೆಳೆಸ್ರಿ. ಗಿಡದಿಂದ ಮೇವು ಸಿಗತ್ತೆ, ಗಿಡದಿಂದ ಹಣ್ಣು ಸಿಗತ್ತೆ, ಗಿಡದಿಂದ ಹಂಪಲುಗಳು ಸಿಗ್ತಾವೆ, ಗಿಡದಿಂದ ಆಯುರ್ವೇದ ಔಷಧ ಸಿಗ್ತದೆ. ಈಗ ನೋಡಿ ಇಂಜೆಕ್ಷನ್ ಮಾಡಿಸಿದ್ರಿ, ಇಂಗ್ಲೀಷ್ ಔಷಧ ಅಂತಾರಲ್ಲ, ಮೆಡಿಸಿನ್ ಕೊಟ್ಟಾಗ ಕೇವಲ 24 hours ಮಾತ್ರ ಅದು ನಮ್ಮಲ್ಲಿ ಕೆಲಸ ಕೊಡ್ತೈತ್ರಿ. ಅದನ್ನೇ ಗಿಡಮೂಲಿಕೆ ಔಷಧಿಗಳನ್ನು ನಾವು ಉಪಯೋಗ ಮಾಡಿದಾಗ ನಿಧಾನವಾಗಿ ಕೆಲಸ ಕೊಡ್ತೈತಿ, ಆದ್ರೆ ಆರಾಮಾಗಿ. ಈಗ ಸೊಂಟ ಬೆನ್ನು ಭುಜ ನೋವು ಇರ್ತದೆ, ಈ ತುಂಬಿ ಕಸ ಅಂತ ಇರುತ್ತೆ, ಆ ತುಂಬಿ ಕಸ ಜಜ್ಜಿ ಸ್ವಲ್ಪ ಬೆಲ್ಲ ಸ್ವಲ್ಪ ಸುಣ್ಣ ಮಿಕ್ಸ್ ಮಾಡಿ ರಾತ್ರಿ ಹಚ್ಕೊಂಡ್ರಿ, ಬೆಳಗಿನ ಜಾವ ಬಿಸಿನೀರಿಂದ ತೊಳ್ಕೊಂಡಾಗ ಅದು ಎಷ್ಟೋ ಹಳವಾರಾಗ್ತದ್ರಿ. ಅದೇ ರೀತಿ ಎಲ್ಲ ಗಿಡಮೂಲಿಕೆಗಳ ಬಗ್ಗೆ ಕೂಡ ನಾವು ನಮ್ಮ ರೈತಾಪಿ ಜನರಿಗೂ ನಾನು ವಿಶೇಷವಾಗಿ ಪರಿಸರ ಜಾಗೃತಿ ಕಾರ್ಯಕ್ರಮದಲ್ಲಿ ಕೂಡ ರೈತರಿಗೆ ಶಾಲೆ ಮಕ್ಕಳಿಗೆ ಶಿಕ್ಷಕರಿಗೆ ಇದರ ವರ್ಣನೆ ಮಾಡಿ ಹೇಳ್ತಿರ್ತೇನೆ. ನಾನು ನಿವೃತ್ತಿ ಆದರೂ ಕೂಡ ನಾನು ಎಷ್ಟೋ ನೆಮ್ಮದಿಯಿಂದ ಅದೇನೇ ಅಂದರೆ ನನಗೆ ಕಾಡಿನ ಹಸಿರು, ಆ ಕಾಡಿನ ಆನಂದದಲ್ಲಿ ಪ್ರಾಣಿ ಪಕ್ಷಿಗಳನ್ನು ನೋಡಿ ಬಹಳ ಆನಂದ ಆಗ್ತದ್ರಿ. ಅದಕ್ಕೆ ನನ್ನ ಜೀವನ ಸಾರ್ಥಕ ಆಗ್ಯದ. ನನ್ನಿಂದ ಎಷ್ಟೋ ಜನ ಗಿಡಗಳನ್ನು ಹಚ್ಚಿದ್ದಾರೆ, ಆ ಗಿಡಗಳನ್ನು ನೋಡ್ತಾ ನೋಡ್ತೇನೆ ನನ್ನ ಜೀವನ ನಡೆಸ್ತಿರ್ತೇನೆ. ಉಗಿನಕೆರೆಯಲ್ಲಿ ಸಂಗಪ್ಪ ಉಗಿನಕೆರೆ ಅಂತ ಅವರ ಅಡ್ರೆಸ್, 5,000 ಸಸಿಗಳನ್ನು ಹಚ್ಚಿದ್ದಾರೆ. ನಮ್ಮ ಸಾವಿರ ನೋಡ್ಕೊಂಬಂದ GPS ಮಾಡಕ್ ಹೋದಾಗ್ರಿ ಅರಬಿ ಕಳೆದು ಈಸ್ಕೊಂತ ಹೋಗಿ ಅಲ್ಲಿ GPS ಮಾಡ್ಕೊಂಬಂದಿವ್ರಿ. ರೈತನ ಕರ್ಕೊಂಡೋಗ್ರಿ ಸಂಗೇದೇವಿ ಕುಪ್ಪದಲ್ಲಿ ಕನಿಷ್ಠ 300,000 ಸಸಿಗಳದವ್ರಿ. ಯಾರೇ ರೈತರು ಬಂದ್ರೆ ನೋಡಿದ್ರು ತೋರಿಸ್ತೀನಿ. ಕೃಷಿ ಅರಣ್ಯ ಪ್ರೋತ್ಸಾಹ ಧನ ಅಂತ ಪ್ರಾದೇಶಿಕ ಅರಣ್ಯ ಇಲಾಖೆ ಒಳಗೆ ನಮಗೆ ಸೌದಾಗರ್ ಸಾಹೇಬ್ರು ಅಂತ ಇದ್ರು, ಪಿಂಜಾರ್ ಸಾಹೇಬ್ರು ಅಂತ ಇದ್ರು, ವಲಯ ಅರಣ್ಯಾಧಿಕಾರಿಗಳು ಅವ್ರು ಬಹಳ ಸಹಕಾರ ಕೊಟ್ಟರು ನಮಗೆ. ಅದೇ ರೀತಿ ನಮ್ಮ ಸೋಷಿಯಲ್ ಫಾರೆಸ್ಟ್ ಒಳಗೆ PV ದೊಡ್ಡಮನಿ ಅಂತ ಇದಾರೆ, ಅವ್ರು ಕೂಡ ಬಹಳ ಒಳ್ಳೆಯವ್ರು. ಅಂದ್ರೆ ರೈತರಿಗೆ ಮನವರಿಕೆ ಮಾಡ್ರಿ ಅಂತ ಹೇಳಿ. ಈಗ ಸಾಮಾಜಿಕ ಅರಣ್ಯ ಬೆಳೆಸುವ ನಿಟ್ಟಿನೊಳಗೆ ನೀವು ಪ್ರೇರಕರಾಗಿ ತುಂಬಾ ಮನಸ್ಸು ಕೊಟ್ಟು ಕೆಲಸ ಮಾಡಿದ್ರಿ. ಪರಿಸರ ಜಾಗೃತಿ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ನೀವು ಅದನ್ನ ಆನಂದಿಸಿದಿರಿ. ಈ ಸಾಮಾಜಿಕ ಅರಣ್ಯ ಬೆಳೆಸುವ ನಿಟ್ಟಿನೊಳಗ ಗಿಡಗಳಿಂದ ಏನ್ ಲಾಭ ಅದ, ಗಿಡ ಬೆಳೆಸೋದ್ರಿಂದ ಹೆಂಗ್ ಲಾಭ ಅದ ಅನ್ನೋದನ್ನ ತುಂಬಾ ಮಾರ್ಮಿಕವಾಗಿ ಮಕ್ಕಳಿಂದ ಹಿಡ್ಕೊಂಡು ಎಲ್ಲರಿಗೂ ಹೇಳಿದಿರಿ. ಮತ್ತೆ ನೀವು ಮಿಮಿಕ್ರಿ ಕೂಡ ಮಾಡಿ ಆಕರ್ಷಣೆಯನ್ನ ತಮ್ಮೆಳೆ ಸೆಳ್ಕೊಂಡು ಒಂದು ಪರಿಣಾಮಕಾರಿ ಕೆಲಸ ಮಾಡಿರಿ. ಬಹಳ ಸಂತೋಷ. ಸರ್ಕಾರ ನೌಕರಿ ಮಾಡಿ ಜಾಗೃತಿಯನ್ನು ಮಾಡಲಿಕ್ಕೂ ಕೂಡ ಮಾಡಿದಿರಿ. ಮತ್ತೆ ಅದು ಗುತ್ತಿಗೆ ಆಧಾರದ ನೌಕರಿ ಇದ್ರೂ ಕೂಡ ಕಡಿಮೆ ಪಗಾರ ಇದ್ರು ಕೂಡ ನೀವು ಹೆಚ್ಚು ಸಂತೋಷ ಪಟ್ಟಿರಿ. ಯಾಕಂದ್ರೆ ಪರಿಸರನ ಪ್ರೀತಿಸ್ತಿದ್ರಿ. ಹೀಗಾಗಿ ಸಾಲ ಮರ ತಿಮ್ಮಕ್ಕೆ ಹೆಂಗೆ ಎಲ್ಲ ಕಡೆ ಮರಗಳನ್ನ ನೆಟ್ಟು ಜನಜಾಗೃತಿ ಉಂಟು ಮಾಡಿ ಇವತ್ತು ಹೆಸರು ಆಗ್ಯಾಳ, ಹಂಗ ನೀವು ಕೂಡ ಜಯವಂತ ಅವರೇ ತುಂಬಾ ಹೆಸರು ಮಾಡಿರಿ. ನಿಮ್ಮ ಒಂದು ಪರಿಸರ ಕಾಳಜಿ ಏನಿದೆಲ್ಲ ತುಂಬಾ ಬೆರಗು ಹುಟ್ಟಿಸುವಂತದ್ದು. ಈ ತರ ಪರಿಸರ ಕಾಳಜಿಯನ್ನು ನಾವೆಲ್ಲ ಜನ ಹೊಂದ್ಕೊಳ್ಳೋದು ಬಹಳ ಅವಶ್ಯಕತೆ ಅದ. ಮಳೆಗಾಲ ಬಂದಾಗ ಬೀಜದ ಉಂಡೆಗಳನ್ನ ಹಾಕಿ ಸಸಿಗಳನ್ನ ಬೆಳೆಸಿ ಆಮೇಲೆ ಅವುಗಳನ್ನ ದನ ಕರ ತಿಂದಂಗ ಪೋಷಿಸ್ಕೊಂಡು ಬಂದ್ರೆ ಅದು ನಾಳೆ ದೊಡ್ಡ ಮರ ಆಗಿ ಸ್ವಲ್ಪ ದೊಡ್ಡವಾದ್ರೆ ಸಾಕು, ತಾವೇ ಬೆಳಿತಾವ ಆಮೇಲೆ. ಹಿಂಗಾಗಿ ಅದ್ ಮಾಡ್ಲಿಕ್ಕೆ ಸಾಧ್ಯ ಆತಂದ್ರೆ ಸುತ್ತಮುತ್ತ ರೋಡ್ ನೊಳಗ ಆಗ್ಲಿ, ಹಾಗೇನೆ ನಮ್ಮ ಹೊಲದ ಬದುವು ಗುಂಟನ್ನು ಮಾಡಿದ್ರೆ ನಮ್ಗೆ ಅಂತರ್ಜಲ ಕಾಪಾಡಿಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಆ ಒಂದು ಕೆಲಸ ನಮ್ಮ ರೈತ ಬಾಂಧವರಾಗಿ ಪ್ರತಿಯೊಬ್ರು ಕೂಡ ಪರಿಸರ ಪ್ರೇಮಿಗಳು ಮಾಡಲಿ ಅಂತ ಆಸೆ ಮಾಡ್ತೀವಿ. ನೀವು ಪಬ್ಲಿಕ್ ಹೀರೋ ಒಬ್ಬರೇ ಆಗಿದ್ದೀರಿ. ರಂಗನಾಥ್ ಅವರು ಸಂದರ್ಶನ ಮಾಡಿ ನಿಮಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಾವು ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ. ಜಯವಂತ ಬಾಂಬುಲೆ ಅವರೇ, ಇಲ್ಲಿ ತನಕ ನಮ್ಮ ಜೊತೆ ವಿಸ್ತೃತವಾಗಿ ನಿಮ್ಮ ಅನುಭವವನ್ನು ಹಂಚಿಕೊಂಡಿರಿ. ಏನು ನಿಮ್ಮ ಶ್ರೀಮಂತ ಅನುಭವ ಅದಲ್ಲ, ಸಾಕಷ್ಟು ಇನ್ನೂ ಹೆಚ್ಚು ಮಂದಿಗೆ ತಲುಪಲಿ. ನಮ್ಮ ಗ್ರಾಮೀಣ ಭಾಗ, ನಮ್ಮ ನಗರ ಭಾಗದ ಎಲ್ಲರಿಗೂ ಕೂಡ ಪರಿಸರ ಜಾಗೃತಿ ಉಂಟು ಮಾಡೋ ನಿಟ್ಟಿನೊಳಗೆ ನಿಮ್ಮೆಲ್ಲ ಪ್ರಯತ್ನಗಳು ಮುಟ್ಟುವಂಗಾಗಲಿ ಅಂತ ಆಸೆ ಮಾಡ್ತೀವಿ. ನಮ್ಮ ಜೊತೆ ಬಂದು ಇಲ್ಲಿ ತನಕ ಮಾತಾಡಿದ್ರೆ ನಮ್ಮೆಲ್ಲ ರೇಡಿಯೋ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ ಜಯವಂತ ಬಾಂಬುಲೆ ಅವರೇ. ನಮಸ್ಕಾರ ಸರ್. ಇದುವರೆಗೂ ಅರಣ್ಯ ಪ್ರೇರಕ ಪರಿಸರ ಪ್ರೇಮಿ ಹಿರೇಹೊನ್ನಳ್ಳಿಯ ಜಯವಂತ ಬಾಂಬುಲೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೇನ. ಈಗ ಕೃಷಿ ವಾರ್ತೆ. ಯಲ್ಲಿ ಅನೇಕ ವಿಧಿ ವಿಧಾನಗಳಿದ್ದು ಅದರಲ್ಲಿ ಒಂದಕ್ಕಿಂತ ಹೆಚ್ಚು ವಿಧಾನಗಳನ್ನು ಸೂಕ್ತ ರೀತಿಯಲ್ಲಿ ಸಂದರ್ಭಾನುಸಾರವಾಗಿ ಅಳವಡಿಸಿ ನಿಸರ್ಗದಲ್ಲಿನ ಇತರೆ ಕ್ರಿಯೆಗಳಿಗೆ ಹಾನಿಯಾಗದಂತೆ ಅಗತ್ಯವಿದ್ದಲ್ಲಿ ಮಾತ್ರ ಕೀಟಗಳ ಸಂಖ್ಯೆಯನ್ನು ಆರ್ಥಿಕ ನಷ್ಟದ ರೇಖೆಗಿಂತ ಕೆಳಗಿಳಿಸುವುದೇ ಸಮಗ್ರ ಕೀಟ ನಿರ್ವಹಣೆಯ ಮುಖ್ಯ ಉದ್ದೇಶ. ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಅನೇಕ ಪದ್ಧತಿಗಳಿವೆ. ಅದರಲ್ಲಿ ಮುಖ್ಯವಾಗಿ ಭೌತಿಕ ಪದ್ಧತಿ, ಸಾಗುವಳಿ ಪದ್ಧತಿ, ಬೆಳೆ ಪರಿವರ್ತನೆ, ಬಲೆ ಬೆಳೆ, ಮಿಶ್ರ ಬೆಳೆ ಬೆಳೆಯುವಿಕೆ, ತಡೆಬೆಳೆ, ಯಾಂತ್ರಿಕ ಕ್ರಮಗಳು, ಜೈವಿಕ ವಿಧಾನದಿಂದ ಕೀಟ ಹತೋಟಿ, ನೈಸರ್ಗಿಕ ಶತ್ರುಗಳನ್ನು ಕಾಪಾಡುವುದು, ಕೀಟ ಹತೋಟಿಗೆ ಸಸ್ಯಜನ್ಯ ಔಷಧಿಗಳ ಬಳಕೆ ಮುಂತಾದವು. ಕೀಟಗಳು ಬೆಳೆಗಳ ಮೇಲೆ ಆರ್ಥಿಕ ಹಾನಿಯ ಮಟ್ಟ, ಜೀವನ ಚರಿತ್ರೆ ಹಾಗೂ ನಡವಳಿಕೆ ತಿಳಿಯುವಿಕೆ, ಕೀಟಗಳ ಕಣ್ಗಾವಲು ಹಾಗೂ ಸಮೀಕ್ಷೆಯ ಮೇರೆಗೆ ಎಲ್ಲ ನಿರ್ಧಾರಗಳನ್ನು ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಬಳಸಲಾಗುತ್ತದೆ. ಹಲವು ಬೆಳೆಯನ್ನು ಬೆಳೆಯುವ ಬದಲು ಒಂದೇ ಬೆಳೆಯನ್ನು ನಿರಂತರವಾಗಿ ಬೆಳೆಯುವುದು, ಬೆಳೆಯನ್ನು ಒಂದೇ ಕಾಲದಲ್ಲಿ ಬೆಳೆಯದೆ ಹಿಂದೆ ಮುಂದಾಗಿ ಬೆಳೆಯುವುದು ಮತ್ತು ನಿರೋಧಕ ಶಕ್ತಿ ಇಲ್ಲದಿರುವ ತಳಿಗಳನ್ನು ಬೆಳೆಯುವುದರಿಂದ ಕೀಟಗಳ ಬೆಳವಣಿಗೆಗೆ ಅತ್ಯುತ್ತಮ ವಾತಾವರಣ ಕಲ್ಪಿಸಿ ನಷ್ಟಕ್ಕೆ ಆಹ್ವಾನ ಇತ್ತಂತಾಗುತ್ತದೆ. ವ್ಯವಸಾಯ ಪರಿಸರವನ್ನು ರೂಪಿಸುವಲ್ಲಿ ಕೀಟಗಳ ಹಾವಳಿಯನ್ನು ನಿರೀಕ್ಷಿಸಿ ಇದನ್ನು ತಪ್ಪಿಸಬೇಕು. ಅನೇಕ ಪ್ರದೇಶಗಳಲ್ಲಿ ನಿರ್ದಿಷ್ಟ ಬೆಳೆಗಳ ಮೇಲೆ ಸತತವಾಗಿ ಬರುವ ಕೀಟಗಳನ್ನು ಕಡಿಮೆ ಮಾಡಲು ನಿರೋಧಕ ಶಕ್ತಿ ಇಲ್ಲದ ತಳಿಗಳನ್ನು ಬೆಳೆಯುವುದನ್ನು ನಿಲ್ಲಿಸಿದಲ್ಲಿ ಉಲ್ಬಣವಾಗುವ ಕೀಟ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಹಾಗೆಯೇ ಅಂತಹ ಪ್ರದೇಶಗಳನ್ನು ಮೊದಲೇ ಗುರುತಿಸಿ ಸೂಕ್ತ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು. ಪರ್ಯಾಯ ಬೆಳೆ ಹಾಗೂ ವಿವಿಧ ಬೆಳೆಗಳನ್ನು ಬೆಳೆಯುವ ಯೋಜನೆ ರೂಪಿಸಿದಲ್ಲಿ ಕೀಟಪೀಡೆಗಳು, ಆಹಾರದ ಅಭಾವದಿಂದ ಹಾಗೂ ಪರಿಸರದಲ್ಲಿನ ನೈಸರ್ಗಿಕ ಶತ್ರುಗಳ ಕಾರ್ಯದಿಂದ ಕೀಟಗಳ ವೃದ್ಧಿ ಕಡಿಮೆ ಮಟ್ಟದಲ್ಲಿರಲು ಸಹಾಯಕವಾಗುತ್ತವೆ. ಬೆಳೆ ಪದ್ಧತಿಯಲ್ಲಿ ಕೇವಲ ಲಾಭಾಂಶದ ಬಗ್ಗೆ ಯೋಚಿಸದೆ ಪ್ರತಿ ಪದ್ಧತಿಯಿಂದ ಪರಿಸರದ ಮೇಲಾಗುವ ದುಷ್ಪರಿಣಾಮಗಳನ್ನು ದೃಷ್ಟಿಯಲ್ಲಿಟ್ಟು ವ್ಯಯಕ್ಕೆ ತಕ್ಕ ಆದಾಯ ಬರುವಂತಾಗಬೇಕು. ಈ ದಿಶೆಯಲ್ಲಿ ಎರಡು ವಿಷಯಗಳನ್ನು ಗಮನಿಸಬೇಕು. ಪ್ರತಿ ರೂಪಾಯಿ ಖರ್ಚಿಗೆ ಕನಿಷ್ಠ ಪಕ್ಷ 1 ರೂಪಾಯಿ ಆದಾಯ ಹೆಚ್ಚಿಸಬೇಕು. ಆದರೆ ಕೀಟಗಳಿಂದಾಗುವ ನಷ್ಟ 1 ರೂಪಾಯಿಗೆ ಮೇಲಿದ್ದಾಗ 1 ರೂಪಾಯಿ ಖರ್ಚಿನ ಹತೋಟಿ ಲಾಭಕರವೆನಿಸದು. ದೊರೆಯುವ ಲಾಭವಲ್ಲದೆ ಕೀಟನಾಶಕಗಳಿಂದಾಗುವ ವಾತಾವರಣದ ಮೇಲಿನ ದುಷ್ಪರಿಣಾಮಗಳನ್ನು ಸಹ ಗಮನಿಸಬೇಕು. ಕೀಟನಾಶಕಗಳು ಕೇವಲ ಕೀಟಗಳಿಗೆ ಮಾತ್ರ ವಿಷಕಾರಿಯಲ್ಲದೆ ಎಲ್ಲ ಜೀವ ಸಂಕುಲಕ್ಕೂ ಅಪಾಯಕಾರಿಯಾಗಿರುತ್ತವೆ. ಪ್ರತಿ ಕೀಟದ ಜೀವನ ಚರಿತ್ರೆ ಅಭ್ಯಸಿಸಿದಲ್ಲಿ ಅವುಗಳ ಬೆಳವಣಿಗೆ ಚಕ್ರದಲ್ಲಿ ಕಂಡುಬರುವ ಸೂಕ್ಷ್ಮ ಹಂತಗಳು ಹಾಗೂ ನಡವಳಿಕೆ ಕಂಡುಬರುತ್ತವೆ. ಅನೇಕ ಕೀಟಗಳು ತಮ್ಮ ಕುಟುಂಬದ ಇತರ ಸದಸ್ಯರನ್ನು ಗುರುತಿಸುವ ಹಾಗೂ ಸಂಪರ್ಕಿಸುವ ವಿಧಾನವನ್ನು ತಿಳಿದು ಇಂದು ಅನೇಕ ಹೊಸ ನಮೂನೆಯ ರಾಸಾಯನಿಕ ವಸ್ತುಗಳನ್ನು ಸೃಷ್ಟಿಸಿ ಕೀಟಗಳನ್ನು ಮೋಸಗೊಳಿಸಿ ಇವುಗಳ ಹತೋಟಿ ಮಾಡಲಾಗ್ತಾ ಇದೆ. ಉದಾಹರಣೆಗೆ

ಇದುವರೆಗೆ ನೀಲಜಿಯ ಮಾರುತಿ ಮಾಯಪ್ಪ ಹಸರೆ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಕೈಪಟ್ಟು ಕೇಳಿದಿರಿ. ಈಗ ಕೇಳೋಣ ದ್ಯಾಮವ್ವ ಯಮನಪ್ಪ ಮಾದರ್ ಹಾಗೂ ಸಂಗಡಿಗರಿಂದ ಚೌಟ್ಕಿ ಪದ.